ಮೇಲೆ ಮುಂದೆ ನಗ ಅಚ್ಚಲಿ ಚಿಲ್ಲಕ ಚನಕ ಚನಕ ಸೊಗಸಲು ಚಿಂದೆನುಗ ಅರಸಗುಳ್ಳಿಕ ಮಗೊಟ್ಟಿ ಮನಸೇ ದಿಗಾಲು ಮಡಗ ಪಕ್ಕಾಲು ಮನಕೆ ಪಕಾಸಿ ಕಂಗ ಚಿಕೇಲು ಮನಕೆ ತುನುಗೆ ಚನಗ ಥಳಕು ಥಳಕು ಸೊಗಸಲು ಚಿಂದೆನುಗ ಅಸಿಗ ಜರಗ ಚಮಕುಲ್ಲ ಅಚ್ಚಿ ಚಿಲ್ಲಕ ಕಲಸಿ ಮೆನಿಸಿ ಸುಖ